ಕಟ್ಟುವುದರ ಒಂದು ಪ್ರಾಮುಖ್ಯತೆ ಏನು, ಯಾಕಾಗಿ ಮಾಡಬೇಕು, ರೋಗ ನಿರ್ವಹಣೆ ಒಂದೇ ಉದ್ದೇಶವೋ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ? ಬಹುತೇಕವಾಗಿ ಈ ರೋಗ ನಿರ್ವಹಣೆ, ಈಗ ರೋಗದಿಂದ ಮುಕ್ತವಾದಂತಹ ಕಾಳುಮೆಣಸನ್ನು ಬೆಳೆಸಿದ್ವಿ ಅಂದ್ರೆ ನಾವು ಆಹಾರ ಕೊಡುವುದು ಕೊಯ್ಯುವುದು ಎರಡೇ ಕೆಲಸ ಇರ್ತದೆ, ಮತ್ತಷ್ಟೆಲ್ಲ ಬಾಕಿ ಉಳಿದಿರುವುದಿಲ್ಲ. ಎಷ್ಟು ಬಳ್ಳಿಯನ್ನು ಮಾಡಿದ್ರೆ ತುಂಬಾ ಫಸಲು ಬಂತು, ಬಹಳಷ್ಟು ಫಸಲು ಬಂದಿದೆ ಅಂದ್ರೆ ಆ ವರ್ಷ ರೋಗ ಅಟ್ಯಾಕ್ ಆಗುವುದು ಜಾಸ್ತಿ. ಯಾವಾಗಲೂ ಸಾಮಾನ್ಯವಾಗಿ ಹೆಚ್ಚಿಗೆ ಹಾಲಿನ ಉತ್ಪಾದನೆ ಮಾಡುವಂತಹ ಆಕಳಿಗೆ ಹೇಗೆ ರೋಗ ಅಟ್ಯಾಕ್ ಆಗ್ತದೆ, ರೋಗ ನಿರೋಧಕ ಸಾಮರ್ಥ್ಯ ಕಡಿಮೆ ಇದ್ದಾಗ, ಹಾಗೆ ಫಸಲು ತುಂಬಾ ಜಾಸ್ತಿ ಇದ್ದಾವಾಗ ತುಂಬಾ ಜರಿ ಮಳೆಯಲ್ಲಿ, ನಮ್ಮಲ್ಲೆಲ್ಲ 4,000 mm ಹೆಚ್ಚಿಗೆ ಮಳೆ ಆಗ್ತದೆ ಬಹುತೇಕವಾಗಿ, ಆ ಬೆಳೆಗೆ ಸಾಕಷ್ಟು ಆಹಾರವನ್ನು ಪೂರೈಕೆ ಮಾಡುವಂತಹ ಸಂದರ್ಭದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಬಳ್ಳಿಗಳಲ್ಲಿ ಕಡಿಮೆ ಆಗ್ತದೆ, ಆವಾಗ ರೋಗ ಅಟ್ಯಾಕ್ ಆಗ್ತದೆ. ಆ ತುಂಬಾ ಫಸಲು ಇದ್ದಂತಹ ಬಳ್ಳಿ ಹೋದಾವಾಗ ಆಗುವ ನೋವು ಕೂಡ ನಮಗೆ ತುಂಬಾ ಜಾಸ್ತಿ ಆಗ್ತದೆ. ಹಾಗಾಗಿ ಎಂತಹ ಜರಿ ಮಳೆಯಲ್ಲಿ ಅಂದ್ರೆ ಒಂದ್ ವಾರ ಆ ಬಕೆಟ್ ನಲ್ಲೇ ಹಿಪ್ಲಿ ಗಿಡವನ್ನು ಮುಳುಗಿಸಿಟ್ರು ಕೂಡ ಅಂಜದಂತಹ ಸ್ಥಿತಿ ಇದ್ದಂತಹ ಕೆಪಾಸಿಟಿ ಇದ್ದಂತಹ ಗಿಡ ಹಿಪ್ಲಿ ಗಿಡ, ಅಂತಹ ಗಿಡಕ್ಕೆ ಕಸಿ ಮಾಡುವುದರಿಂದ ಆಹಾರ ಕೊಡುವಂತಹ ಹಿಪ್ಲಿ ಗಿಡ ಡೆವಲಪ್ ಆಗುವುದು ಮೆಣಸಿನ ಬಳ್ಳಿ, ಮೆಣಸಿನ ಬಳ್ಳಿಗೆ ಮಣ್ಣಿನ ಸಂಪರ್ಕನೇ ಇರುವುದಿಲ್ಲ. ಹಾಗಾಗಿ ಖಂಡಿತವಾಗೂ ರೋಗದಿಂದ ಮುಕ್ತವಾದಂತಹ ಕಾಳುಮೆಣಸಿನ ಗಿಡವನ್ನು ಬೆಳೆಸಬಹುದು. ನರ್ಸರಿಯಲ್ಲಿ ಗಿಡವನ್ನು ಅಭಿವೃದ್ಧಿಪಡಿಸುವಂತಹದ್ದು ಮತ್ತು ಇನ್ಸಿಟು ಅಥವಾ ಎಲ್ಲಿ ಮರದ ಬುಡ ಇದೆಯೋ ಅಲ್ಲೇ ನೇರವಾಗಿ ನೆಟ್ಟು ಅದನ್ನ ಕಸಿ ಕಟ್ಟುವಂತಹದ್ದು, ಈ ಎರಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ, ಈ ಬಗ್ಗೆ ಹೇಳಿ. ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಈ ಮರದ ಬುಡಕ್ಕೆ ನಾಟಿ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಆದ ನಂತರನೂ ಕೂಡ ಕಸಿ ಮಾಡಬಹುದು. ಆದ್ರೆ ಈ ಹಿಪ್ಪಲಿ ಗಿಡದ ವಿಶೇಷತೆ, ಯಾವ ಭಾಗದಲ್ಲಿ ಬೇಕಾದ್ರೂ ಬೇರು ಹೊಡೆಯುತ್ತದೆ, ಯಾವ ಭಾಗದಲ್ಲಿ ಬೇಕಾದ್ರೂ ಚಿಗುರು ಹೊಡೆಯುತ್ತದೆ, ತೆಗೆದು ಎಸೆದ್ರೂ ಬರ್ತದೆ ಹೇಳುದು ಜನಸಾಮಾನ್ಯರ ವಾಡಿಕೆ. ಆದ್ರೆ ಅಷ್ಟೇ ಸಮಸ್ಯೆನೂ ಉಂಟು. ಸಾಮಾನ್ಯವಾಗಿ ಒಂದ್ ಕಾಂಡವನ್ನ ಮಣ್ಣಿಗೆ ಟಚ್ ಮಾಡಿದ ನಂತರ 45 ದಿನಗಳ ಕಾಲ ಅದು ಬೇರು ಹೊಡೆಯಲಿಕ್ಕೆ ಬೇಕು. ಆ ಸುದೀರ್ಘ ಅವಧಿಯವರೆಗೆ ನೇರವಾಗಿ ಬ್ಯಾಟರಿ ಬಿಟ್ಟಂತ ಬಿಸಿಲು ತಾಗದ್ರು ಕೂಡ ಸಾಯ್ತದೆ, ಮತ್ತೆ ನೀರಿನ ತೇವಾಂಶ ಕಡಿಮೆ ಆದ್ರೂ ಕೂಡ ಸಾಯ್ತದೆ. ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ಮರದ ಬುಡಕ್ಕೆ ನಾಟಿ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಬೆಳಕು ನೆರಳು ಕೂಡ ಇರ್ತದೆ, ನೀರು ಇರ್ತದೆ, ಅದು ಬೆಳೆದ ವೃದ್ಧಿ ಆಗ್ತದೆ, ಅಲ್ಲೂ ಕೂಡ ಕಸಿ ಕಟ್ಟಬಹುದು. ಇನ್ನು ನರ್ಸರಿ ಇದರಲ್ಲಿ ಶೇಡ್ ನೆಟ್ ಅನ್ನು ಹಾಕೊಂಡು ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಕೊಟ್ಟೆಯಲ್ಲಿ ತುಂಬಿ ಅದಕ್ಕೆ ಕೊಡಿಯನ್ನು ಹೋಗುದು. ನಾವು ಪ್ರತಿನಿತ್ಯ ಸಾಮಾನ್ಯವಾಗಿ ನರ್ಸರಿಗೆ ಪ್ರತಿ ದಿವಸ ನೀರು ಕೊಡ್ತೇವೆ, ನೆರಳನ್ನು ಕೊಡ್ತೇವೆ. ಆ ತರ ನಾಟಿ ಮಾಡೋದ್ರಿಂದ ಸಾಮಾನ್ಯ 45 ದಿವಸಕ್ಕೆ ಅದು ಬೇರು ಹೊಡೆಯುತ್ತದೆ. ಅದಕ್ಕೂ ಪೂರ್ವದಲ್ಲಿಯೇ ಚಿಗುರು ಹೊಡೆಯುತ್ತದೆ. ಚಿಗುರು ಹೊಡೆದ ತಕ್ಷಣ ಬೇರು ಬಂದಿದ್ದಾಳಲ್ಲ, ಕಾಂಡದಲ್ಲಿರುವಂತಹ ಆಹಾರದಿಂದಾಗಿ ಚಿಗುರು ಹೊಡೆಯುತ್ತದೆ. ಆದ್ರೆ ಬೇರು ಬರಲಿಕ್ಕೆ ಅಂದ್ರೆ ಕೆಳಗಡೆ ಮಣ್ಣಿನ ಆಹಾರ ತಗೊಳ್ಳಿಕ್ಕೆ 45 ದಿವಸ ಬೇಕಾಗ್ತದೆ. ಆ ನಂತರ ಅದರ ಬೆಳವಣಿಗೆಯ ಪ್ರತಿ ಗಂಟಿಗೂ ಕೂಡ ಅಡ್ಡ ಚಿಗುರುಗಳು ಬರ್ತದೆ ಹಿಪ್ಲಿ ಗಿಡಕ್ಕೆ. ಆ ಚಿಗುರನ್ನ ಮುರಿತ ಬೇರ್ಪಡಿಸದೆ ಹೋದ್ರೆ ಬಂದಂತ ಫುಡ್ ಡಿವೈಡ್ ಆಗಿ ಗಿಡ ವೀಕ್ ಆಗ್ತದೆ. ಒಳ್ಳೆ ಸಮೃದ್ಧವಾದಂತಹ ಗಿಡವನ್ನ ಬೆಳೆಸ್ಕೊಂಡ್ರೆ ಒಳ್ಳೆ ಉತ್ತಮವಾದಂತಹ ಕಾಳುಮೆಣಸಿನ ಗಿಡವನ್ನ ಕಸಿ ಕಟ್ಟಲಿಕ್ಕೂ ಆಗ್ತದೆ, ಕಸಿ ಕಟ್ಟಿದ ಮೇಲೂ ಕೂಡ ಉತ್ತಮವಾಗಿ ಬೆಳವಣಿಗೆ ಆಗ್ತದೆ. ಕಾಳುಮೆಣಸಿನ ಬಳ್ಳಿಯಲ್ಲಿ 3 ರೀತಿಯ ಬಳ್ಳಿಯನ್ನ ಅಥವಾ ಚಿಗುರನ್ನ ನಾವು ನೋಡ್ತೀವಿ ಅಂತ ಹೇಳಿ, ಯಾವ ರೀತಿಯ ಬಳ್ಳಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಕಸಿ ಕಟ್ಟೋದಕ್ಕೆ? ಹಾ, ಸರಿಯಾದ ಇದನ್ನು ಕೇಳಿದ್ರಿ. 3 ರೀತಿಯದು ಅಂದ್ರೆ, ಒಂದು ಈ ಮೆಣಸಿನ ಬಳ್ಳಿಯ ಬುಡ ಭಾಗದಲ್ಲಿ ಮಳೆಗಾಲದಲ್ಲಿ ಜೂನ್ ದಿಂದ ಸೆಪ್ಟೆಂಬರ್ ವರೆಗೆ ಜೋರಾಗಿ ಚಿಗುರು ಬಡೆಯುತ್ತದೆ, ಅದು ವಂಶಾಭಿವೃದ್ಧಿಗಳೇ ಒಡೆಯುವಂತದ್ದು. ಆ ಕೊಡಿಯನ್ನ ತೆಗೆದು ಕಸಿ ಕಟ್ಟಬಹುದು. ಅದರ ಹೊರತಾಗಿ ಟಾಪ್ ಶೂಟರ್ ಹೇಳಿ ತುದಿಯ ಮೆಣಸಿನ ಬಳ್ಳಿಯ ತುದಿ ಭಾಗ ಬೆಳವಣಿಗೆ ಆಗ್ತದೆ. ಈ ವೀಳ್ಯದೆಲೆ ಎಲ್ಲ ತುದಿ ಭಾಗವನ್ನ ಒಂದು ಸಾಮಾನ್ಯ 5 ರಿಂದ 6 ಗಂಟೆ ಕತ್ತರಿಸಿ 2 ಗಂಟನ್ನ ಮಣ್ಣಿನಲ್ಲಿ ಹೂಳಿ ಮತ್ನಾಲ್ಕು ಗಂಟನ್ನ ಮೇಲ್ಗಡೆ ಕಟ್ಟುವ ಪದ್ಧತಿ ಉಂಟು. ಅದೇ ರೀತಿ ಮೆಣಸಿನ ಬಳ್ಳಿಯನ್ನು ಕೂಡ ಮೊದಲಿನ ದಿನಗಳಲ್ಲಿ ಸಾಮಾನ್ಯವಾಗಿ ಮೃಗಶಿರ ಮಳೆ ಮತ್ತು ಮಗೆ ಮಳೆಯ ಸಂದರ್ಭದಲ್ಲಿ, ಕಾರಣ ಬಿಸಿಲು ಮಳೆ ವಾತಾವರಣ ಇರ್ತದೆ, ಉಷ್ಣಾಂಶ ಮತ್ತು ತೇವಾಂಶ ಸರಿಯಾಗಿರ್ತದೆ ಹೇಳುವ ದೃಷ್ಟಿಯಿಂದ, ಆ ಸಂದರ್ಭದಲ್ಲಿ ಒಂದು 6 ಗಂಟಿನ ಕೊಡಿಯನ್ನ ಕತ್ತರಿಸಿ 4 ಕೊಡಿಯನ್ನ ಮರದ ಬುಡಕ್ಕೆ ನಾಟಿ ಮಾಡುವ ಒಂದು 2 ಗಂಟನ್ನ ಮಣ್ಣಿನ ಒಳಗೆ ಇಟ್ಟು 4 ಗಂಟನ್ನ ಮೇಲ್ಗಡೆ ಇಟ್ಟು ಕಟ್ಟಣ ಹಾಕುವಂತಹ ಪದ್ಧತಿ ಕೂಡ ಉಂಟು. ಅದ ಕಸಿ ಮಾಡ್ಲಿಕ್ಕೂ ಕೂಡ ನಾವು ಆ ರನ್ನರ್ಸ್ ಅನ್ನ ಕಸಿ ಮಾಡ್ಲಿಕ್ಕೆ ಬಳಸ್ತೇವೆ. ಒಂದು ಎರಡನೆಯದಾಗಿ ಟಾಪ್ ಶೂಟರ್ ತುದಿಯ ಎಳೆಯ ಭಾಗ ಯಾವುದೇ ಇದ್ರೂ ಕೂಡ ಕಸಿ ಮಾಡ್ಲಿಕ್ಕೆ ತುಂಬಾ ಬೆಳೆದ ಭಾಗ ಯೋಗ್ಯ ಅಲ್ಲ. ಅಂದ್ರೆ ಅದು ಕಸಿ ಮಾಡಬೇಕಾದ್ರೆ ನಾವು ಸೀಳುತ್ತೇವೆ, ಆ ಸೀಳಿದಾಗ ಅದು ತೇವಾಂಶ ಭರಿತವಾಗಿರ್ಬೇಕು. ಆ ತೇವಾಂಶ ಭರಿತವಾದಂತಹ ದ್ರವ ಬಂದದ್ದು ಆ ಕಸಿ ಮಾಡಿದ ಭಾಗ ಕೂಡ್ಲಿಕ್ಕೆ ಅನುಕೂಲಕರವಾಗಿರ್ತದೆ. ತುಂಬಾ ಬೆಳೆದದ್ದಿದ್ರೆ ನಾವು ಸೀಳಿದವಾಗ ಅಥವಾ ಕೆತ್ತಿದವಾಗ ದಬ್ಬೆ ಸಿಗದಂಗೆ ಆಗ್ತದೆ, ಡ್ರೈ ಇರ್ತದೆ, ಅದು ಜಾಯಿಂಟ್ ಆಗ್ಲಿಕ್ಕೆ ಅನುಕೂಲಕರವಾದದ್ದ ಇರುವುದಿಲ್ಲ. ಹಾಗಾಗಿ ಮೇಲ್ಗಡೆಯ ಟಿಸ್ಲನ್ನು ಕೂಡ ತೆಗೆದು ಕಸಿ ಕಟ್ತೇವೆ. ಅದರ ಜೊತೆಯಲ್ಲಿ ಮೇಲ್ಭಾಗದ ಸೈಡ್ ಬ್ರಾಂಚಸ್, ಹೂ ಬರುವಂತಹ ಫಲ ಬರುವಂತಹ ಬ್ರಾಂಚಸ್ ಅನ್ನು ಕೂಡ ತೆಗೆತೇವೆ. ಅದನ್ನ ಬುಷ್ ಪೇಪರ್ ಹೇಳಿ ಇಂದಿನ ಜನರೇಷನ್ ಗೆ ಅವಶ್ಯಕತೆ ಇರುವಂತಹ ಪಾಟ್ ನಲ್ಲಿ ಅಥವಾ ಕೆಳಗಡೆ ಬೆಳೆಯುವಂತಹ ಗಿಡಗಳನ್ನು ಮಾಡ್ಲಿಕ್ಕೆ ಬಳಸ್ತೇವೆ. ಯಾವುದೇ ಕುಡಿಯನ್ನು ಆಯ್ಕೆ ಮಾಡ್ಕೊಂಡ್ರು ಕೂಡ ಅದು ಹಸಿರು ಬಣ್ಣದಲ್ಲಿ ಇರಬೇಕು, ಕಂದು ಬಣ್ಣಕ್ಕೆ ಟರ್ನ್ ಆಗಿರಬಾರ್ದು, ಬೆಳೆದು ಗೆರೆ ಬಿದ್ದಿರಬಾರ್ದು. ಅಂತಹ ಎಳೆಯ ಕುಡಿಯನ್ನ ಒಂದು ರನ್ನರ್ಸು, ಮೇಲ್ಗಡೆ ಟಾಪ್ ಶೂಟರ್, ಆಮೇಲೆ ಸೈಡ್ ಬ್ರಾಂಚಸ್. ಈ ಮೂರು ರೀತಿಯ ಕುಡಿಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ಈ ಬುಡದ ರನ್ನರ್ಸ್ ಅನ್ನ ತೆಗೆದು ಕಸಿ ಕಟ್ಟಿದಾಗ ಸಾಮಾನ್ಯವಾಗಿ 2-3 ಎತ್ತರಕ್ಕೆ ಹೋದ ನಂತರ ಆ ಫಲ ಬರುವಂತ ಸೈಡ್ ಬ್ರಾಂಚಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು ತುದಿಯ ಭಾಗವನ್ನ ಟಾಪ್ ಶೂಟರ್ನೇ ತೆಗೆದು ಕಸಿ ಕಟ್ತೇವೆ, ಅದು ತಕ್ಷಣ ಸೈಡ್ ಬ್ರಾಂಚಸ್ ಬರ್ತದೆ. ಆದ್ರೆ ಬಂದಂತ ಫುಡ್ ಸೈಡ್ ಬ್ರಾಂಚಸ್ ಹೋಗೋದ್ರಿಂದ ಗ್ರೋತ್ ಸ್ವಲ್ಪ ಕಡಿಮೆ ಇರ್ತದೆ. ಅದು ಈ ಕೆಲವೊಂದು ಪಿಲ್ಲರ್ಸ್ ಗಳಿಗೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಂತಹ ಜಾಗದಲ್ಲಿ ಜಾಗ 1 inch ಕೂಡ ವೇಸ್ಟ್ ಆಗಬಾರ್ದು, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ತಕ್ಷಣ ಸೈಡ್ ಬ್ರಾಂಚಸ್ ಹೊಡಲಿಕ್ಕೆ ಆ ಟಾಪ್ ಶೂಟರ್ ಅಂತ ತೆಗೆದು ಕಸಿ ಕಟ್ತೇವೆ. ಅದು ಚಿಗುರು ಹೊಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗತ್ತದೆ, ರಿಸಲ್ಟ್ ಕೂಡ ಸ್ವಲ್ಪ ಕಡಿಮೆ ಬರ್ತದೆ. ಇನ್ನು ಅದ್ರ ಹೊರತಾಗಿ ತುದಿಯ ಸೈಡ್ ಬ್ರಾಂಚಸ್ ಅನ್ನ ಎಳೆಯ ಭಾಗ ಹೂ ಬರ್ಲಿಕ್ಕೆ ಆಗದ್ದನ್ನ ಅಥವಾ ಬಂದದ್ದನ್ನ ತೆಗೆದು ಕಸಿ ಕಟ್ತೇವೆ. ಅದು ಬುಷ್ ಗಿಡ ಕನ್ಸಿಡರ್ ಮಾಡ್ತೇವೆ. ಅದನ್ನ ಪಾಟ್ ನಲ್ಲಿ ಕೂಡ ಮಾಡಬಹುದು, ಅಥವಾ ಓಪನ್ ಆಗಿ ಶೇಡ್ ನೆಟ್ ಅನ್ನ ಹಾಕಿ ಸಾದವಾಗಿ ಸಾಲಿಗೆ 5 feet ಗಿಡದಿಂದ ಗಿಡಕ್ಕೆ 1.5 feet ಇಟ್ಟು ನಾಟಿ ಮಾಡಬಹುದು. ಅದನ್ನ ಒಂದ್ ಆತರ ರೇಂಜ್ ನಲ್ಲಿ ನಾಟಿ ಮಾಡಿದ್ರೆ 1 acre 4,000 ಗಿಡ ಕೂರ್ಲಿಕ್ಕೆ ಆಗ್ತದೆ. ಅದು ತೆಂಗಿನ ತೋಟ ಅಡಿಕೆ ತೋಟದ ಮಿಶ್ರ ಬೆಳೆಯಾಗಿ ಕೂಡ ಇಲ್ಲ, ತೆಂಗು ಮತ್ತು ಅಡಿಕೆ ತೋಟ ಅದಕ್ಕೆ ಸೂಕ್ತ ಅಲ್ಲ. ಕಾರಣ ನಾವು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ರೆ ಅದು ಒಂದೇ ವರ್ಷದಲ್ಲಿ ಆಲ್ರೆಡಿ ನಾಟಿ ಮಾಡಬೇಕಾದ್ರೆ ಹೂ ತಕ ಬಂದಿರ್ತದೆ, ಅಥವಾ ನಾಟಿ ಮಾಡಿ 1 ವರ್ಷದಲ್ಲಿ ಫಸಲು ಬರ್ತದೆ. ಆದ್ರೆ ತುಂಬಾ ಫಸಲು ಬಂದಾಗ ತೆಂಗಿನ ಗರಿ ಅಥವಾ ಅಡಿಕೆಯ ಗರಿಗಳು ಅಥವಾ ಕೊನೆ ಕೊಯ್ಯುವಾಗ ಕಾಯಿ ಕೊಯ್ಯುವಾಗ ಬಿದ್ದರೆ ಆ ಬುಷ್ ಗಿಡ ಡ್ಯಾಮೇಜ್ ಆದ್ರೆ ತುಂಬಾ ನೋವನ್ನು ಕೊಡ್ತದೆ. ಹಾಗಾಗಿ ಓಪನ್ ಆದಂತ ಜಾಗದಲ್ಲಿ ಮೇಲ್ಗಡೆ ಶೇಡ್ ನೆಟ್ ಅನ್ನ ಹಾಕಿ ಸಪರೇಟ್ ಅದನ್ನ ಕೃಷಿ ಮಾಡಬಹುದು. ಅದ್ರ ಹೊರತಾಗಿ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ ಅಂತವರು ಈ 20 liter ಪೇಂಟ್ ಹೊಡೆಯುವಂತ ಟಿನ್ ಅಲ್ಲಿ ಗೊಬ್ಬರ ಮಣ್ಣು ಹಾಕಿ 2,000 ಗಿಡ ಬೆಳೆಸಿದಂತ ಪದ್ಧತಿ ಉಂಟು. ರಾಜನ್ ರಾಣಿ ಹೇಳಿ ಮಹಾರಾಷ್ಟ್ರದವರು ಒಬ್ರು ದೊಡ್ಡ ಸಿಮೆಂಟ್ ನ ಪಾಟ್ ಮಾಡುವವರು, ಪಾಟ್ ನಲ್ಲಿ ಹಾಕಿ ಬೆಳೆಸಿ ಪಾಟ್ ನ ಮೇಲೆ ಪಾಟ್ ಇಟ್ಟು 1 ಗುಂಟೆ ಜಾಗದಲ್ಲಿ 500 ಗಿಡ ಬೆಳೆಸದ್ದು ಉಂಟು. ಅದ್ರ ಹೊರತಾಗಿ ನಾವು ಸಹಜವಾಗಿ ಈಗ ಇವತ್ತು ಜಗತ್ತೇ ಕಾಂಪಿಟೇಷನ್ ಅಲ್ಲಿದೆ, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ ಕ್ಷಣ ನಮ್ ಕಾಳುಮೆಣಸಿಗೆ ಹೆಚ್ಚಿಗೆ ರೇಟ್ ಯಾರು ಕೊಡುದಿಲ್ಲ, ನಮ್ಮ ಕಾಳುಮೆಣಸಿನ ಗುಣಮಟ್ಟವನ್ನು ನೋಡಿ ಮಾಡ್ತಾರೆ. ಹಾಗಾಗಿ ಜನಸಾಮಾನ್ಯರ ಕೈಗೆಟಕುವಂತೆಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವ ರೀತಿಯಲ್ಲಿ ಸಹಜವಾಗಿ ಒಂದು ಹಳೆ ಶೀರೇನೋ ಶೇಡ್ ನೆಟ್ಟೋ ಏನೋ ಹಾಕಿಕೊಂಡು ನೆರಳಿ ಕುಟ್ಕೊಂಡು ಕೆಳಗಡೆ ಒಂದು ಸಣ್ಣ PVC ಪೈಪ್ ಅನ್ನು ಸಪೋರ್ಟ್ ಕೊಟ್ಟು, PVC ಪೈಪ್ ಅನ್ನೇ ಯಾಕೆ ಕೊಡಬೇಕು, ಗುಟ್ಟ ಕೊಟ್ಟರೆ ಆಗ್ಬೋದು. ಕೇಳು, ಗುಟ್ಟ ಕೊಡುವುದ್ರಿಂದ ಕೆಳಗಡೆ ವರ್ಲೆಗಿರ್ಲೆ ಬಂದು ಆ ತುಂಬಾ ಬೆಳೆದು ಫಸಲು ಬಂದ ಮೇಲೆ ಅದು ಮುರಿದು ಬಿದ್ದೋದ್ರೆ ಡ್ಯಾಮೇಜ್ ಆಗ್ತದೆ ಹೇಳಿದ್ರೆ ಇಷ್ಟಿಂದ PVC ಪೈಪ್ ಕೊಡುದು ಹೊರತು ಅದಕ್ಕೆ ಬೇರೆ ಅರ್ಥ ಏನು ಇಲ್ಲ. ಆ ತರ ಮಾಡಿ ಕೆಳಗಡೆ ಕೂಡ ಮಣ್ಣಿನಲ್ಲೇ ಕೂಡ ಮಾಡಬಹುದು. ಹಾಗಾಗಿ ಅವರವರ ಆಯ್ಕೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೃಷಿಯನ್ನು ಮಾಡಬಹುದು. ಕಸಿಯ ಯಶಸ್ಸು ಯಾವುದರ ಮೇಲೆ ನಿಂತಿದೆ, ಏನೇನು ಅಂಶಗಳು ಅದರ ಮೇಲೆ ಪ್ರಭಾವ ಬೀರ್ತವೆ? ಕಸಿಯ ಯಶಸ್ಸು, ನಾವೀಗ ಸಾಮಾನ್ಯವಾಗಿ ಗಿಡಗಳನ್ನು ತಯಾರು ಮಾಡಿಕೊಂಡು ಕಸಿ ಕಟ್ಟಬೇಕಾದ್ರೆ ಈ July-August 2 ತುಂಬಾ ಮಳೆ ಇರುವಂತಹ ಸಂದರ್ಭದಲ್ಲಿ ಕಸಿ ಕಟ್ಟುವುದಿಲ್ಲ, ಅದು ಫೇಲ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. March-April ಮೇ ಒಳ್ಳೆ ಉಷ್ಣ ವಾತಾವರಣದಲ್ಲಿ ಒಳ್ಳೆ ಚಿಗುರದೆ ಸಕ್ಸಸ್ ರಿಸಲ್ಟ್ ಜಾಸ್ತಿ ಬರ್ತದೆ. ಚಳಿಗಾಲದಲ್ಲಿ ಸ್ವಲ್ಪ ಎಲ್ಲ ಗಿಡಗಳ ಹಾಗೆ ಇದು ಕೂಡ ಗ್ರೋತ್ ಕಡಿಮೆ ಇರ್ತದೆ. ಹಾಗಾಗಿ ಸಾಮಾನ್ಯ ವರ್ಷದಲ್ಲೇ 8-9 ಕಾಲ ಕಸಿ ಕಟ್ಟಲಿಕ್ಕೆ ಸೂಕ್ತ. ಆ ಕಸಿ ಕಟ್ಟದ ನಂತರ ಅದ್ರ ಕಸಿ ಕಟ್ಟದ ಕೆಳಭಾಗಕ್ಕೆ ಚಿಗುರು ಬರ್ತದೆ, ಅದನ್ನ ಮುರಿಯುವುದು ಬಹಳ ಮುಖ್ಯವಾದಂತಹ ಕೆಲಸ. ಅದು ಮುರಿದೇ ಹೋದ್ರೆ ಆಹಾರವನ್ನ ಈ ಮೆಣಸಿನ ಬಳ್ಳಿ ಕೊಡೋದ್ರ ಬದಲಿಗೆ ಅದರದೇ ವಂಶವಾದಂತಹ ಹಿಪ್ಪಲಿ ಗಿಡಕ್ಕೆ ಕೊಡುವಂತಹ ಸಾಧ್ಯತೆಗಳು ಇರ್ತದೆ. ಅದನ್ನ ನಾಟಿ ಮಾಡಬೇಕಾದ್ರೆ ಯಾವ ರೀತಿ ನಾಟಿ ಮಾಡಿರ್ತಾರೆ, ನಾಟಿ ಮಾಡಿದ ನಂತರ ಯಾವ ರೀತಿ ಆರೈಕೆ ಮಾಡ್ತಾರೆ ಹೇಳಿದ್ರ ಮೇಲೆ ಮುಂದಿನ ಯಶಸ್ಸು ಖಂಡಿತವಾಗಿ ಇರ್ತದೆ. ಈ ಕಸಿ ಕಟ್ಟಿದ ಬಳ್ಳಿಯನ್ನು ನೆಟ್ಟಂತಹ ರೈತರು ಹೇಳುವಂತಹ ಮಾತು ಅಂತಂದ್ರೆ 1-2 ಆದಾಗ ಕಸಿ ಕಟ್ಟಿದ ಭಾಗ ಕೆಲವು ಸರಿ ಬಿಡುತ್ತದೆ ಅಂತ ಹೇಳಿ, ಇದು ನಿಜವಾ? ಇದು ಬಹು ಹಿಂದಿನ ಮಾತು. ಇದು 1986 ವಿಜ್ಞಾನಿಗಳು ರಿಸರ್ಚ್ ಮಾಡಿದ್ರು ಕೂಡ ಇಂತಹ ಆಪಾದನೆಗಳೇ ಮುಂದೆ ಹೋಗಿ ಜನ ರೈತರು ಕೂಡ ಡೆವಲಪ್ಮೆಂಟ್ ಮಾಡಿರಲಿಲ್ಲ. ಯಾವ ಇಲಾಖೆಯವರು, ಕೃಷಿ ಇಲಾಖೆಯವರಾಗಲಿ ವಿಜ್ಞಾನಿಗಳು ಅದರ ರೆಕಮೆಂಡೇಶನ್ ಮಾಡ್ತಾ ಇರಲಿಲ್ಲ. ನಾನು 2010 ಫಸ್ಟ್ ಪ್ಲಾಂಟಿಂಗ್ ಮಾಡಿದ್ದೇನೆ, ಆಗ್ಲೂ ಕೂಡ ಅದು ಜಾಯಿಂಟ್ ಬಿಡುತ್ತದೆ ಹೇಳುವುದ್ರ ಜೊತೆಯಲ್ಲಿ ಅದು ಬೇರೆ ಪ್ರಭೇದ ಆಗೋದ್ರಿಂದ ಫಸಲು ಬರುವುದಿಲ್ಲ, ಬರೀ ಗಿಡ ಒಂದೇ ಬೆಳೆದು ಹೇಳುವಂತ ಆಪಾದನೆ ಕೂಡ ಇದ್ದಿತ್ತು. ಆದ್ರೆ 2010 ಮಾಡಿದ ನಂತರ ನಾನು 1.5 years ಫಸಲು ಸ್ಟಾರ್ಟ್ ಆಯ್ತು, ಸಮೃದ್ಧವಾಗಿ ಬೆಳೆ ಬಂತು. 2012 ನಾನು ನರ್ಸರಿ ಕೂಡ ಸ್ಟಾರ್ಟ್ ಮಾಡಿದೆ. ಅದರ ಪರಿಣಾಮ ಈ ಆಪಾದನೆಯ ಮುಂದ ಮುಕ್ತಗೊಳಿಸಲಿಕ್ಕೆ ಕಾರಣ ಸಾದಾ ಕಸಿ ಅಂದ್ರೆ ಮೆಣಸಿನ ಹಿಪ್ಪಲಿ ಗಿಡವನ್ನ ಸೀಳಿ ಮೆಣಸಿನ ಬಳ್ಳಿಯನ್ನ ವಿ ಶೇಪ್ ನಲ್ಲಿ ಕೆತ್ತಿ ಕಟ್ಟುವಂತ ಒಂದು ಪದ್ಧತಿ ಉಂಟು. ಹೌದು, ಅದರಲ್ಲಿ ಮತ್ತೊಂದು ಮೆಣಸಿನ ಬಳ್ಳಿಯನ್ನ ಸೀಳಿ ಹಿಪ್ಪಲಿ ಗಿಡವನ್ನ ವಿ ಶೇಪ್ ನಲ್ಲಿ ಕೆತ್ತಿ ಕಟ್ಟುವಂತ ಉಲ್ಟಾ ಕಸಿ ಹೇಳಿ ಮತ್ತೊಂದು ಮೆಥಡ್ ಉಂಟು. ಮತ್ತೊಂದು ಅಪ್ರೋಚ್ ಹೇಳಿ, ಎರಡೂ ಸೈಡ್ ಅನ್ನ ಹಿಪ್ಪಲಿ ಗಿಡನ ಒಂದ್ ಸೈಡ್ ಮೆಣಸಿನ ಬಳ್ಳಿಯನ್ನ ಒಂದ್ ಸೈಡ್ ಕೆತ್ತಿ ಕಟ್ಟುವಂತ ಪದ್ಧತಿ ಉಂಟು. ಅದರಲ್ಲಿ ಈ ಮೊದಲು ಕಟ್ತಾ ಇದ್ದಂತ ಪದ್ಧತಿ ಹಿಪ್ಪಲಿ ಗಿಡವನ್ನ ಸೀಳಿ ಮೆಣಸಿನ ಬಳ್ಳಿಯನ್ನ ಕೆತ್ತಿ ಕಟ್ಟುವಂತ ಪದ್ಧತಿ ಇತ್ತು. ಆ ಪದ್ಧತಿಯಲ್ಲಿ ನನ್ನ ಹತ್ರ 2010 ನಾಟಿ ಮಾಡಿದಂತ ಅಂದ್ರೆ 14 ಬಳ್ಳಿಗಳು ಈಗೂ ಆರಾಮಾಗಿದೆ, 35 feet ಬೆಳಕೊಂಡು. ಬಿಟ್ಟಂತ ದಾಖಲೆಗಳು ಕಾಣಲಿಲ್ಲ. ಆದರೆ ಈ ಸೈಡಿಗಿದ್ದಂತಹ ಹಿಪ್ಲಿ ಗಿಡದ ಪೋರ್ಷನ್ ಮೆಣಸಿನ ಬಳ್ಳಿ ದಿನದಿಂದ ದಿನಕ್ಕೆ ಬೆಳೀತಾ ಹೋದಂಗೆ ಡೆಡ್ ಆಗ್ತದೆ. ಆವಾಗ ಆಹಾರ ಕೊಡುವಂತ ಸಾಮಾನ್ಯ ಒಂದು 2-2.5 ಇಂಚ್ ಜಾಗವನ್ನು ನಾವು ಏನ್ ಕಿತ್ತು ಕೂರಿಸ್ತೇವೆ ಆ ಭಾಗ ಆಹಾರವನ್ನು ಕೊಡ್ಲಿಕ್ಕೆ ಸಮರ್ಥವಾಗಿರುವುದಿಲ್ಲ. ಹಿಪ್ಲಿ ಗಿಡದ ಪೋರ್ಷನ್, ಹಿಪ್ಲಿ ಗಿಡಕ್ಕೆ ಮೆಣಸಿನ ಬಳ್ಳಿಯ ಅವಶ್ಯಕತೆ ಇಲ್ಲ, ಮೆಣಸಿನ ಬಳ್ಳಿಗೆ ಹಿಪ್ಲಿ ಗಿಡದ ಅನಿವಾರ್ಯತೆ ಉಂಟು. ಹಾಗಾಗಿ ಮಧ್ಯದಲ್ಲಿ ಕೆಳಭಾಗದಿಂದ ಮಾತ್ರ 30-35 ಅಡಿ ಹೋಗುವಂತಹ ಬಳ್ಳಿಗೆ ಆಹಾರವನ್ನು ಪೂರೈಕೆ ಮಾಡುವುದು ಸ್ವಲ್ಪ ಕಷ್ಟ ಆಗ್ಬಹುದು. ಬಿಟ್ರೆ ಜಾಯಿಂಟ್ ಬಿಡುವಂತದ್ದಲ್ಲ, ಅದು ಡೆಡ್ ಆಗುವಂತದ್ದು ಹಿಪ್ಲಿ ಗಿಡದ ಚರ್ಮ ಆಗ್ಲಾ ಆಗ್ತಾ ಹೋದಾಗೆ. ಅದಕ್ಕೆ ಪ್ರತಿಕೂಲವಾಗಿದ್ದಂತಹ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ಉಲ್ಟಾ ಕಸಿಯನ್ನ ತಂದದ್ದು. ಈ ಮೆಣಸಿನ ಬಳ್ಳಿಯನ್ನ ಸೀಳಿ ಮಧ್ಯಭಾಗದಲ್ಲಿ ಹಿಪ್ಲಿ ಗಿಡವನ್ನ ವಿ ಶೇಪ್ ನಲ್ಲಿ ಕೆತ್ತಿ ಕೊಡುವುದರಿಂದ ಮೇಲ್ಭಾಗದಲ್ಲಿರುವಂತಹ ಮೆಣಸಿನ ಬಳ್ಳಿ ಮಧ್ಯದಲ್ಲಿರುವಂತಹ ಹಿಪ್ಲಿ ಗಿಡವನ್ನ ಎರಡು ಸೈಡ್ ನಿಂದ ಕವರ್ ಮಾಡ್ತದೆ. ಆವಾಗ ಜಾಯಿಂಟ್ ಬಿಡುವ ಪ್ರಶ್ನೆ ಬರುತ್ತದೆ. ಯಾವ ಜೀವಿಯೂ ಸಾಯ್ಲಿಕ್ಕೆ ಇಷ್ಟಪಡುವುದಿಲ್ಲ. ಆಹಾರ ಕೊಡುವಂತಹ ಹಿಪ್ಲಿ ಗಿಡವನ್ನ ಕವರ್ ಮಾಡ್ತಾ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋಗ್ತದೆ. ಹಾಗಾಗಿ ಆ ಜಾಯಿಂಟ್ ಬಿಡುವಂತ ಪ್ರಮೇಯವೇ ಇಲ್ಲ. ಹಾಗಾಗಿ ಖಂಡಿತವಾಗಿಯೂ ಆ ಆಪಾದನೆಯನ್ನ ದೂರಿಟ್ಟು ರೋಗದಿಂದ ಮುಕ್ತವಾಗಿ ಕಸಿ ಮೆಣಸಿನ ಬಳ್ಳಿ ಮಾಡೋದ್ರಿಂದ ಯೋಗ್ಯವಾದ ರೀತಿಯಲ್ಲಿ ಅವರವ್ರ ಯಥಾಶಕ್ತಿಯ ಕಾಳು ಮೆಣಸನ್ನು ಬೆಳೆಸಲಿಕ್ಕೆ ಏನು ತೊಂದರೆ ಇಲ್ಲ. ಕಸಿ ಗಿಡವನ್ನು ಮುಖ್ಯ ಭೂಮಿಯಲ್ಲಿ ಅಥವಾ ಆಧಾರ ಮರಗಳಿಗೆ ನೆಟ್ಟ ನಂತರ ನಿರ್ವಹಣಾ ಕ್ರಮಗಳು ಏನೇನು, ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಮಾಡಬೇಕಾದಂತಹ ಕೆಲಸಗಳು ಏನೇನು? ಸಾಮಾನ್ಯವಾಗಿ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಅಡಿಕೆ ಮತ್ತು ತೆಂಗಿಗೆ ಕೊಟ್ಟಂತಹ ನೀರು ಕಸಿ ಬಳ್ಳಿಗೆ ನೀರು ಹೆಚ್ಚಿಗೆ ಬೇಕು ಉಳುದೇ ಒಂದು ಆಪಾದನೆ ಕೂಡ ಉಂಟು. ಎಷ್ಟು ಹೆಚ್ಚಿಗೆ ಬೇಕು ಅಂದ್ರೆ ಅಡಿಕೆ ತೋಟದಲ್ಲಿ ಅಡಿಕೆಗೆ ಎಷ್ಟು ಕೊಡ್ತೀವಿ ಅಷ್ಟು ನೀರು ಸಾಕು, ಅದಕ್ಕೂ ಹೆಚ್ಚಿಗೆ ಅಪೇಕ್ಷೆ ಪಡುವುದಿಲ್ಲ. ಅದ್ರ ಹೊರತಾಗಿ ಈ ನಮ್ಮಲ್ಲಿ ಸಿಲ್ವರ್ ಓಕ್ ಗಿಡಗಳಿಗೆಲ್ಲ ಕಾಳುಮೆಣಸು ಬೆಳೆಸುವಂತ ಪದ್ಧತಿ ಉಂಟು. ಈ ಕಾಫಿ ಮತ್ತು ಟೀ ಎಸ್ಟೇಟ್ಗಳಲ್ಲಿ ಕಾಫಿಗೆ ನೀರು ಕೊಟ್ಟರೆ ಚಿಗುರು ಬಡ ಹೂ ಬರಲಿಕ್ಕೆಲ್ಲ ಕಷ್ಟ ಆಗ್ತಾ ಇರೋದ್ರಿಂದ 2-3 ತಿಂಗಳು ನೀರು ಕೊಡದೆ ಇರುವಂತಹ ಪದ್ಧತಿ ಉಂಟು. ಅಂತ ಸಂದರ್ಭದಲ್ಲಿ ಈ ಕಸಿ ಬಳ್ಳಿಯನ್ನ ಸಿಲ್ವರ್ ಓಕ್ ಗಿಡಗಳಿಗೆ ನಾಟಿ ಮಾಡಿದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಬುಡಕಷ್ಟೇ ಡ್ರಿಪ್ ಇರಿಗೇಷನ್ ಮುಖಾಂತರವಾಗಿ ಒಂದು 2-3 ದಿವಸಕ್ಕೆ ನೀರು ಕೊಡುವಂತಹ ಪದ್ಧತಿಯನ್ನು ಮಾಡಿಕೊಂಡು ಬೆಳೆಸಿದ್ರೆ ಖಂಡಿತವಾಗಿ ಬೆಳೆಸಬಹುದು. ನೀರೇ ತಿಂಗಳಗಟ್ಟಲೆ ಕೊಡದೆ ಹೋದ್ರೆ ಬದುಕುವಂತಹ ಸಾಧ್ಯತೆಗಳು ಈ ಕಸಿ ಬಳ್ಳಿಯಲ್ಲಿ ಕಷ್ಟ. ಕನಿಷ್ಠ ವಾರದಲ್ಲಿ 1-2 ನೀರಾದರೂ ಕೊಡಬೇಕು. ಅಷ್ಟಾದರೂ ನೀರನ್ನು ಕೊಟ್ಟರೆ ಖಂಡಿತವಾಗಿ ಬೆಳೆಸಬಹುದು. ಈಗ ಅಡಿಕೆ ತೋಟದಲ್ಲಿ ಆಗ್ಬಹುದು ಅಥವಾ ಸಿಲ್ವರ್ ಓಕ್ ಅಂತ ಹೇಳಿರಿ ಅಥವಾ ತೆಂಗಿನ ತೋಟದಲ್ಲಿ ಆಗ್ಬಹುದು, ಈ ಕಾಳು ಮೆಣಸನ್ನ ನೆಡುವಂತಹ ಒಂದು ಸಂದರ್ಭದಲ್ಲಿ ತಗೊಂಡು ನೆಟ್ಟ ನಂತರ ಗೊಬ್ಬರದ ನಿರ್ವಹಣೆ ಹೇಗೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಡಿಕೆಗೆ ಪ್ರತ್ಯೇಕವಾಗಿ ಕೊಡಬೇಕು ಲೆಕ್ಕಾಚಾರ ಮಾಡಬೇಕು ಮತ್ತೆ ಕಾಳು ಮೆಣಸಿಗೆ ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳ್ತೀವಿ, ಇದು ನಿಜವ? ಯಾವಾಗ್ಲೂ ಈ ಅಡಿಕೆ ತೋಟದಲ್ಲಿ ಕಾಳು ಮೆಣಸಿನ ಬಳ್ಳಿ ಮಾಡಿದ್ರೆ ಅಡಿಕೆ ತೋಟದ ಪೀಕ್ ಪೂರ್ಣ ಹೋಗ್ಬಿಡ್ತದೆ. ನಾವು ಪ್ರಧಾನ ಬಳಿಯೇ ಕಾಳು ಮೆಣಸು ಪೂರ್ಣ ಚೆಂಡ ವೀಕ್ ಆಗ್ಬಿಡ್ತದೆ ಹೇಳುವಂತಹ ಆಪಾದನೆಗಳು ಉಂಟು. ಆದ್ರೆ ನಾವು 2 ಮಂದಿ ಗಂಡ ಹೆಂಡತಿ ಇರುವಾಗ ಮತ್ತೆರಡು ಮಂದಿ ನೆಂಟರು ಬಂದಾಗ ಒಂದು ಸಿದ್ಧಕ್ಕೆ ಹೆಚ್ಚಿಗೆ ಹಾಕಿ ಅನ್ನ ಮಾಡಿದಾಗೆ ಯಾವಾಗ ತೋಟದಲ್ಲಿ ಎಷ್ಟು ರೀತಿಯ ಬೆಳೆಗಳನ್ನು ಬೆಳೀತಾರೋ ಅದಷ್ಟಕ್ಕೂ ಪ್ರತ್ಯೇಕವಾಗಿ ಎಷ್ಟು ಗೊಬ್ಬರ ಬೇಕೋ ಅಷ್ಟನ್ನು ಕೊಡಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ವಿಜ್ಞಾನಿಗಳಾಗಿರಲಿ ಇಲಾಖೆಯವರಾಗಿರಲಿ. ಅದೇ ರೀತಿ ನಾವು 2 ರೀತಿಯ ಫಲ ತೆಗೆದುಕೊಳ್ಬೇಕಾದ್ರೆ ಅಡಿಕೆಗಷ್ಟೇ ಕುಡಿದ್ರ ಬದಲಿಗೆ ಸ್ವಲ್ಪ ಹೆಚ್ಚಿಗೆ ಆಹಾರವನ್ನು ಕೊಟ್ಟರೆ ಎರಡೂ ಕೂಡ ಸಮರ್ಪಕವಾಗಿ ಆಹಾರವನ್ನು ತಕ್ಕೊಂಡು ಬೆಳವಣಿಗೆ ಆಗ್ತದೆ. ಇನ್ನು ಜನರದ್ದು ಪೂರ್ಣ ಅದೇ ತಿಂದುಬಿಡ್ತದೆ ಹೇಳುವಂತಹ ಆಪಾದನೆ ಉಂಟು. ಅಷ್ಟು 30-35 ಅಡಿ ಬೆಳೆಯಬೇಕಾದ್ರೆ ಆಹಾರವೇ ಇಲ್ಲದೆ ಬೆಳಲಿಕ್ಕೆ ಯಾವ ಗಿಡಕ್ಕೂ ಸಾಧ್ಯತೆ ಇಲ್ಲ. ಕನಿಷ್ಠ ಪಕ್ಷದ ಆಹಾರ ತಕ್ಕೊಳ್ಳೇಬೇಕು. ಆದರೆ ಈ ಅಡಿಕೆ ಗಿಡದ ಬೇರುಗಳು ಸುಮಾರು 6-7 ಅಡಿ ದೂರದವರೆಗೆ ಮತ್ತು ಡೀಪ್ ಆದಂತಹ ಆಹಾರವನ್ನು ತಗೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಅಷ್ಟು ತಿನ್ಲಿಕ್ಕೆ ಇದು ಸಾಧ್ಯ ಇಲ್ಲ. ಈ ಹಿಪ್ಲಿ ಗಿಡದ ಬೇರು ಯಾವಾಗ ಬೀಜದಿಂದ ಆದಂತಹ ಗಿಡಗಳಿಗೂ ರೆಂಬೆಗಳನ್ನ ಕಟ್ಟದಂತ ಗಿಡಗಳಿಗೂ ಡಿಫ್ರೆನ್ಸ್ ಇದೆ. ಇದು ಬ್ರಾಂಚಸ್ ಅನ್ನ ಕಟ್ ಮಾಡಿ ಬೆಳೆದಂತ ಬಿಡದ ಬೇರು ಸಾಮಾನ್ಯ ಒಂದೊಂದು ಸೈಡಿಗೆ 1.5 ಅಡಿ ಸಾಮಾನ್ಯ 2-3 ಅಡಿ ಕ್ಷೇತ್ರದ ಒಳಗೆ ಅದರ ಸೀಮಿತತೆ ಇರ್ತದೆ. ಅಷ್ಟರ ಒಳಗಿನ ಆಹಾರ ಮಾತ್ರ ತಗೊಳ್ತದೆ. ಬುಡ ಸಾಮಾನ್ಯವಾಗಿ ಗೊಬ್ಬರ ಹಾಕ್ತಾ ಹಾಕ್ತಾ ಎತ್ತರ ಆಗ್ತದೆ, ಅದು ತೊಳೆದು ಹೋಗ್ತಾ ಸೈಡಿಗೆ ದೂರ ಹೋಗ್ತದೆ. ಹಾಗಾಗಿ ದೂರದ ಆಹಾರವನ್ನೆಲ್ಲ ತಗೊಳ್ಳುವಂತ ಆಳದ ಆಹಾರವನ್ನೆಲ್ಲ ತಗೊಳ್ಳುವಂತಹ ಸಾಮರ್ಥ್ಯ ಅಡಿಕೆ ಗಿಡಕ್ಕೆ ಇರ್ತದೆ. ಈ ಹಿಪ್ಲಿ ಗಿಡದ ಕಸಿ ಮಾಡಿದಂತಹ ಬಳ್ಳಿಗೆ ಅಷ್ಟು ದೂರದ ಆಹಾರವನ್ನು ತಗೊಳ್ಳುವಂತಹ ಸಾಮರ್ಥ್ಯ ಇರುವುದಿಲ್ಲ. ಹಾಗಾಗಿ ಅಷ್ಟು ಓದೇ ತಿಂದ್ಬಿಡ್ತದೆ ಹೇಳುದು ಪಕ್ಕಾ ಸುಳ್ಳು. ನಾವು ಇವತ್ತು ಕೃಷಿ ಮಾಡುವವರು ದನಗಿನ ಇಟ್ಕೊಳ್ತಿದ್ದೆ, ವರ್ಷಕ್ಕೊಂದ್ಸಲ 2 ಸಲ ಕೊಡುವವರು, 2 ವರ್ಷಕ್ಕೊಂದ್ಸಲ ಕೊಡುವವರು, 3 ವರ್ಷಕ್ಕೊಂದ್ಸಲ ಗೊಬ್ಬರ ಕೊಡುವವರು ಎಲ್ಲ ಇರ್ತಾರೆ. ಆ ತರ ಕೃಷಿ ಮಾಡಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಟ್ಟು ನಂದು ಮೆಣಸಿನ ಬಳ್ಳಿ ಆಗ್ಲಿಲ್ಲ ಅಡಿಕೆ ಇದಾಗ್ಲಿಲ್ಲ ಅಂದ್ರೆ ಆಪಾದನೆ ಆಗ್ತದೆ ಹೊರತು ಸರಿಯಾದಂತ ಇದಲ್ಲ. ಎರಡೂ ರೀತಿಯ ಬೆಳೆಯನ್ನ ನಮ್ಮಲ್ಲಿ ನಾನು 3 ಎಕರೆ ಕ್ಷೇತ್ರದಲ್ಲಿ 32 ಕ್ವಿಂಟಲ್ ವರೆಗೆ ಕಾಳುಮೆಣಸನ್ನು ಬೆಳೆದದ್ದುಂಟು. ನಮ್ಮಲ್ಲಿ ಯಾವ ಅಡಿಕೆ ಮರವೂ ಖಾಲಿ ಇಲ್ಲ. ನನಗೆ ಪ್ರಧಾನ ಬೆಳೆಯೇ ಕಾಳುಮೆಣಸು, ಅಡಿಕೆ ಬೆಳೆ ಉಪಬೆಳೆ. 2010 ಅಂದ್ರೆ ಸಾಮಾನ್ಯ 13 ವರ್ಷದ ಅಡಿಕೆ ಕಾಳುಮೆಣಸಿನ ತೋಟ ಉಂಟು. ಅಷ್ಟು ಅಡಿಕೆ ಮರಗಳು ಸಮೃದ್ಧವಾಗಿ ಆರೋಗ್ಯಕರವಾಗಿದೆ. ಚೆಂಡೆ 1 ವರ್ಷ ಬೆಳೆ ಹೆಚ್ಚು, 1 ವರ್ಷ ಕಡಿಮೆ, ಎಲ್ಲ ಬೆಳೆಯಲು ಆಗುವಂತದ್ದು. ಎಟೆ ಗೊಬ್ಬರ ಕೊಡ್ಲಿ ಕೊಡದೆ ಇರಲಿ ಅದು ವಿಶೇಷ ಅಲ್ಲ. ಆರೋಗ್ಯಕರವಾಗಿದ್ದನ್ನು ನಾನು ಯಾರಿಗೆ ಬೇಕಾದ್ರೂ ತೋರಿಸ್ತಾ ಇದ್ದೇನೆ, ತೋರಿಸಬಹುದು. ಅದ್ರ ಪ್ರತ್ಯಕ್ಷವಾಗಿ 2 ವರ್ಷದ ಅನುಭವದ ಮೇಲೆ ಗಟ್ಟಿಯಾಗಿ ಹೇಳಬಹುದು. ಹಾಗಾಗಿ ಅದಕ್ಕೆ ಬೇಕಾದಂತಹ ಆಹಾರವನ್ನು ಅಥವಾ 2 ಬೆಳೆಗೆ ಸಾಕಷ್ಟು ಆಹಾರವನ್ನು ಕೊಟ್ಟ ಪಕ್ಷದಲ್ಲಿ 2 ಬೆಳೆಯನ್ನ ಸಮೃದ್ಧವಾಗಿ ತೆಗೆದುಕೊಳ್ಬಹುದೇ ಹೊರತು ಯಾವುದೇ ಒಂದು ಬೆಳೆ ವೀಕ್ ಆಗ್ತದೆ ಅಥವಾ ಅಡಿಕೆ ಬೆಳೆ ಹೋಗ್ಬಿಡ್ತದೆ ಹೇಳುವಂತದ್ದು ಸುಳ್ಳು. ಈಗ ಗೊಬ್ಬರವನ್ನು ಕೊಡುವ ಒಂದು ಅವಧಿ ಅಂದ್ರೆ ವರ್ಷಕ್ಕೆ 4 ಸಾರಿಯೋ 5 ಸಾರಿಯೋ ಕೊಡಬೇಕು ಅಥವಾ 1 ಸಾರಿಯೋ 2 ಸಾರಿ ಕೊಟ್ಟರೆ ಸಾಕ? ಇದನ್ನ ಸ್ಪ್ಲಿಟ್ ಡೋಸ್ ಅಂತ ಹೇಳ್ತೀವಿ. ಇದಕ್ಕೆ ಕೊಡುವಂತ ಒಂದು ಅವಶ್ಯಕತೆ ಅದು ನಮ್ಮ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿದೆ. ಈಗ ಸಾಮಾನ್ಯವಾಗಿ ಈ ಹೊನ್ನಾವರ ತಾಲೂಕಿನಲ್ಲಿ ವೀಳ್ಯದೆಲೆ ಮಾಡ್ತಾರೆ, ಅವರು ಪ್ರತಿ ವರ್ಷ ಹೊಸ ಹೊಸ ಬಳ್ಳಿಯನ್ನು ನೆಡ್ತಾರೆ, ತುಂಬಾ ಹಳೆಯ ಬಳ್ಳಿಗಳನ್ನು ಕಡಿತಾರೆ. ಅವರೇ ಚಿಕ್ಕ ಚಿಕ್ಕ ಹಿಡುವಳಿದಾರರು, ಸ್ವಂತ ಕೃಷಿ ಮಾಡ್ಕೊಳ್ತಾರೆ. ಪ್ರತಿ ಸಲ ವೀಳ್ಯದೆಲೆಯನ್ನು ಕಟಾವು ಮಾಡಿದ ತಕ್ಷಣ ಸ್ವಲ್ಪ ಗೊಬ್ಬರ ತಗೊಂಡು ಹಾಕ್ತಾರೆ, ಕೊಟ್ಟಿಗೆ ಗೊಬ್ಬರವನ್ನು ದನ ಕಟ್ಕೊಂಡು, ಅದು ಆ ಗೊಬ್ಬರವನ್ನು ತಕೊಂಡು ಆ ಹೊಸ ಬಳ್ಳಿನೂ ಇರ್ತದೆ, ಯೌವನ ಇರ್ತದೆ, ಚಿಗುರು ಒಡೆದ ಪ್ರಮಾಣದಲ್ಲಿ ಇಷ್ಟಿಷ್ಟಾಗಲಿ ರಾಣಿ ರಾಜ ಎಲ್ಲ ಬೇರೆ ಬೇರೆ ಕಡೆ ಕಳಿಸ್ತಾರೆ. ನಮ್ಮಲ್ಲೂ ಕೆಲವು ಅಜ್ಜ ಅಪ್ಪಾಲ ನೆಟ್ಟಂತ ಬಳ್ಳಿಗಳಿರ್ತದೆ, ಅದಕ್ಕೆ ಗೊಬ್ಬರ ಇದಕ್ಕೆ ಹಾಕೋದು ತಕ್ಕೊಳ್ಬೇಕು, ಇಲ್ದೇದ್ರಿಲ್ಲ, ಅದು ಪೇದೆಗಳೇ ಆಗ್ತದೆ. ಸಾಮಾನ್ಯವಾಗಿ ಚಿಗುರು ಒಡೆಯುವ ಸಾಮರ್ಥ್ಯವು ಕಡಿಮೆ ಆಗ್ತದೆ, ವೀಳ್ಯದೆಲೆ ಸೈಜು ಕೂಡ ಕಡಿಮೆ ಆಗ್ತದೆ. ಹಾಗೆ ಅಷ್ಟು ದಿವಸಕ್ಕೆಲ್ಲ ಗೊಬ್ಬರ ಕೊಡುವಂತದ್ದು ಎಲ್ಲ ದೊಡ್ಡ ಜಮೀನ್ದಾರರಿಗೆ ತುಂಬಾ ಕಷ್ಟ ಆಗ್ತದೆ. ವರ್ಷದಲ್ಲಿ 2 ವರ್ಷಕ್ಕೊಂದಲ್ಲ ಗೊಬ್ಬರ ಕೊಡುವರು ಇರ್ತಾರೆ, ಅದಕ್ಕೆ ಅದು ಒಳ್ಳೆಯ ಕಾರ್ಯಕ್ರಮ ಅಲ್ಲ. 1 ಸಲ ಅಥವಾ 2 ಸಲ ಕೊಟ್ಟರು ಚಲೋದು, ಒಳ್ಳೇದು. 1 ಸಲ ಕೊಡೋದ್ರ ಬದಲು 2 ಸಲ ಕೊಟ್ಟರು ಒಳ್ಳೇದು. ಅದ್ರ ಹೊರತಾಗಿ ಈಗೆಲ್ಲ ಮುಂದುವರೆದಿದೆ, ಈ ನಮ್ಮಲ್ಲಿ ಬಯೋಡೈಜೆಸ್ಟರ್ ಇದೆ, ಜೀವಾಮೃತ ಮಾಡ್ತೇವೆ, ಅದನ್ನ 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದ್ಸಲ 1 ಲೀಟರ್ 2 ಲೀಟರ್ ಅಲ್ಲೇ ಕಾಡ್ಕೊಂಡು ಕೊಟ್ಟರೆ ಅದು ಸುಲಭವಾದಂತಹ ಪದ್ಧತಿ. ಪ್ರತಿ ಸಲ ಹೊರೆ ಗೊಟ್ಟಲೆ ತಗೊಂಡೋಗಿ ಎಲ್ಲ ಮರಕ್ಕೆ ಹಾಕೋದು ಕಷ್ಟ ಆದ್ರೂ ಕೂಡ ಮೇಂಟೆನೆನ್ಸ್ ಕೂಡ ಲೇಬರ್ ಚಾರ್ಜ್ ಕೂಡ ಕಡಿಮೆ ಆಗ್ತದೆ. ಅಥವಾ ಸ್ಪಿಂಕ್ಲರ್ಗೆ ಅಳವಡಿಸಿ ಅದು ಜಾಯಿಂಟ್ ಮಾಡಿ ನಾವು ಕೊಡ್ತೇವೆ ಕೆಲಸ, ಮೈಕ್ರೋಜೆಟ್ ಮುಖಾಂತರ ಅದು ಒಳ್ಳೆ ಸ್ಮೆಲ್ ಬರ್ತದೆ, ಇಡೀ ಭೂಮಿಗೆ ಪ್ರಸರಿಸುತ್ತದೆ. ಸ್ವಲ್ಪ ಕಳೆ ಹೆಚ್ಚಾದರೂ ಕೂಡ ಆ ಕಾಲಕ್ಕೆ ಒಳ್ಳೆ ಆರೋಗ್ಯಕರವಾದಂತಹ ಪೋಷಕಾಂಶವನ್ನು 2-3 ತಿಂಗಳಿಗೆ ಹೊರೆ ಹೊತ್ಕೊಂಡು ಹೋಗಿ ಕೊಡಬೇಕಿಲ್ಲ, ಆ ತರ ಕೊಡ್ಲಿಕ್ಕೂ ಕೂಡ ಬರ್ತದೆ. ಈ ಕಸಿ ಕಾಳುಮೆಣಸಿನ ಬಳ್ಳಿಯನ್ನು ನೆಟ್ಟ ನಂತರ ರೋಗ 100% ಬರುವುದಿಲ್ಲ ಅಂತ ಒಂದು ಗ್ಯಾರಂಟಿ ಇದೆಯೋ, ಅಥವಾ ನಿರ್ವಹಣಾ ಕ್ರಮ ಅಂತ ಬೇರೆ ಏನಾದರೂ ಮಾಡಬೇಕಾಗ್ತದೆ? ಅದರಲ್ಲಿ ನಾನು ಆಗ್ಲೇ ಹೇಳದಂಗೆ, ಒಂದು ಶೀಘ್ರ ಸೊರಗು ರೋಗ ಮತ್ತೊಂದು ನಿಧಾನ ಸೊರಗು ರೋಗ, ಎರಡೂ ಕೂಡ ಮಣ್ಣಿನ ಸಂಪರ್ಕದಿಂದ ಬರ್ತದೆ. ಈ ಮೆಣಸಿನ ಬಳ್ಳಿಗೆ ಬೇರ್ನಿಂದ ಬರುವಂತ ನಿಧಾನ ಸೊರಗು ರೋಗ ಮಳೆಗಾಲದಲ್ಲಿ ಅಟ್ಯಾಕ್ ಆಗಿ ಚಳಿಗಾಲ ಮುಗಿಯುವವರೆಗೂ ನಿಧಾನವಾಗಿ ಸಾಯ್ತಾ ಇರ್ತದೆ. ಅದು ಈ ಕಸಿ ಬಳ್ಳಿಯಿಂದ 100ಕ್ಕೆ 100ರಷ್ಟು ಮುಕ್ತ. ಆ ರೋಗ ಬರ್ತದೆ ಹೇಳು ಶಬ್ದ ಬದಿಗಿಡ್ಲಿಕ್ಕಿಟ್ಟಿಲ್ಲ. ಅದು ಎಷ್ಟು ಮಟ್ಟಿಗೆ ಗಟ್ಟಿ ಹೇಳ್ಬಹುದು ಕೇಳಿದ್ರೆ, ನಾನು ಒಂದೇ ಮರದಲ್ಲಿ ಒಂದೇ ಸೈಡಿಗೆ ಕಸಿ ಬಳ್ಳಿ ಮತ್ತೊಂದು ಸೈಡ್ ನಾರ್ಮಲ್ ಬಳ್ಳಿಯನ್ನು 5,000 ಗಿಡಗಳಿಗೆ ನಾಟಿ ಮಾಡಿ ಪ್ರಯೋಗ ಮಾಡಿದ್ದೇನೆ. ಭೂಗುಣ ಒಂದೇ, ವಾತಾವರಣ ಒಂದೇ, ಮೇಂಟೆನೆನ್ಸ್ ಒಂದೇ ಇದ್ದಾಗಲೂ ಕೂಡ 2ನೇ ವರ್ಷದಲ್ಲಿ ಕಸಿ ಕಟ್ಟದೆ ಇರುವಂತಹ ಬಳ್ಳಿಗೆ ಬಂದಂತಹ ನಿಧಾನ ಸ್ವರೋಗ ಅದರ ಪಕ್ಕಕ್ಕೆ ಇದ್ದಂತಹ ಕಸಿ ಕಟ್ಟದ ಬಳ್ಳಿಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಹಾಗಾಗಿ ಅದು ಗಾಳಿಯಲ್ಲೋ ಮತ್ತೊಂದರಿಂದ ಟ್ರಾನ್ಸ್ಫರ್ ಆಗುವಂತದ್ದಲ್ಲ. ಹಾಗಾಗಿ ಕಸಿ ಕಟ್ಟುವುದರಿಂದ ನಿಧಾನ ಸ್ವರೋಗ ರೋಗವನ್ನು 100% ಮುಕ್ತಗೊಳಿಸಬಹುದು. ಇನ್ನು ಆ ಶೀಘ್ರ ಸೊರಗು ರೋಗ, ಅಡಿಕೆ ಕೊಳೆ ರೋಗ ಹೇಗೆ ನೆರ್ಮನೆ ತೋಟದಲ್ಲಿ ಬಂದಾಗ ಈಚೆ ಬದಿ ಮನೆ ತೋಟಕ್ಕೆ ಬರ್ತದೆಯೋ, ಹಾಗೆ ಕೆಲವೊಂದು ಮಳೆಗಾಲದಲ್ಲಿ ನಮ್ಮ ಕಂಟ್ರೋಲ್ ಇಲ್ಲದೆ ಸ್ವೇಚ್ಛಾಚಾರವಾಗಿ ಮೆಣಸಿನ ಬಳ್ಳಿಯ ಎಳೆ ಕೊಡಿಗಳು ವಂಶಾಭಿವೃದ್ಧಿಗೆ ಬೆಳೆತದೆ, ಅದಕ್ಕೆ ಮಣ್ಣು ಕೊಡಿಗೆ ಚಿಗರಿಗೆ ಮಣ್ಣು ಸಿಡಿತದೆ, ಆ ಶೀಘ್ರ ಸೊರಗು ರೋಗದ ಅಟ್ಯಾಕ್ ಆಗಿರ್ತದೆ. ಅದು ಗಾಳಿಗೆ ಮೇಲ್ಗಡೆ ಬರುವಂತಹ ಈ ಮಳೆಗಾಲದಲ್ಲಿ ಎಲೆ ಹೂವು ಚಿಗರಿಗೆಲ್ಲ ಪಸರಿಸ್ತದೆ, ಅದು ಎಲೆ ಚಿಗುರು ಜೊತೆಯಲ್ಲಿ ಕಾಂಡವನ್ನು ಕೂಡ ಉದುರಿಸುವಂತಹ ಸಾಮರ್ಥ್ಯ ಇರ್ತದೆ. ಅದಕ್ಕೆ ಕೇವಲ ಬೋರ್ಡೋ ಮಿಶ್ರಣದ ಸಿಂಪಡಣೆಯಿಂದ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಹಾಗಾಗಿ ಕಸಿ ಕಟ್ಟದ ಮೆಣಸಿನ ಬಳ್ಳಿಯನ್ನ ನಾಟಿ ಮಾಡೋದ್ರಿಂದ ನಿಧಾನ ಸ್ವರ್ಗ ರೋಗವನ್ನು, ಬೋರ್ಡೋ ಮಿಶ್ರಣದ ಸಿಂಪಡಣೆಯಿಂದ ಶೀಘ್ರ ಸ್ವರ್ಗ ರೋಗವನ್ನು, ಎರಡೂ ಪ್ರಧಾನ ರೋಗವನ್ನು ಮುಕ್ತಗೊಳಿಸಿ ಸಮೃದ್ಧವಾದಂತಹ ಕಾಳುಮೆಣಸು ಬೆಳೆಸಲಿಕ್ಕೆ ಏನು ತೊಂದರೆ ಇಲ್ಲ. ಬೇಸಿಗೆಯಲ್ಲಿ ನೀರಿನ ಬೇಡಿಕೆ ಜಾಸ್ತಿ ಕಸಿ ಕಾಳುಮೆಣಸಿನ ಗಿಡಕ್ಕೆ ಅಂತ ಕೇಳಿದೀವಿ, ಇದು ನಿಜವಾ? ನಿಜ, ಹೌದು. ಈ ಸಾಮಾನ್ಯ ಬಳ್ಳಿ ಸಾಮಾನ್ಯವಾಗಿ ಬೆಟ್ಟದ ಮೇಲೂ ಕೆಲವೊಂದು ಬಳ್ಳಿಗಳಿದೆ, ಗಾಂವಟಿ ಬಳ್ಳಿಗಳು ಬೆಳೆದುಂಟು, ಬೇಸಿಗೆಯಲ್ಲಿ ಸತ್ತೇ ಹೋಗ್ತದೆ ಇಳುತ್ತದೆ, ಮಳೆ ಬಿದ್ದುಕೊಳ್ಳೆ ಜೋರಾಗಿ ಚಿಗುರು ಹೊಡುತ್ತದೆ. ಆ ಪ್ರಮಾಣದಲ್ಲಿಲ್ಲ, ಕನಿಷ್ಠ ಒಂದು ವಾರಕ್ಕೆ 1 ಅಥವಾ 2 ನೀರು ಕೊಟ್ಟರೆ ಆರೋಗ್ಯಕರವಾಗಿ ಬೆಳೆತದೆ. ಗ್ಯಾರ್ ಮರಕ್ಕೆ ಕಾಡ್ಜಾತಿ ಮರಕ್ಕೆ ಬೆಳಕೊಂಡು ನಾಟಿ ಮಾಡ್ಕೊಂಡು ಫಲ ಕೊಯ್ತೇನೆ ಅಂದ್ರೆ ಅದು ಕಸಿ ಬಳ್ಳಿ ಸೂಕ್ತವಾದದ್ದಲ್ಲ. ಕನಿಷ್ಠ 1-3 ದಿನ 4 ದಿವಸಕ್ಕಾದ್ರೂ ನೀರು ಕೊಡಬೇಕು. ವಾರಕ್ಕೊಂದ್ಸಲ ನೀರು ಕೊಟ್ಟರೂ ಕೂಡ 1 ವರ್ಷದ ನಂತರ ಬದುಕ್ತದೆ, ಅದರಿಂದ ಬದುಕುವುದೇ ಇಂಪಾರ್ಟೆಂಟ್ ಅಲ್ಲ. ನಾವು ಆರ್ಥಿಕವಾಗಿ ಲಾಭದಾಯಕವಾದಂತಹ ಕೃಷಿ ಮಾಡಬೇಕು ಅಂದ್ರೆ ಅದಕ್ಕೆ ಏನು ಕೊಡಬೇಕಾದ್ರೂ ಕೊಟ್ಟರು ನಮಗೇನು ಕೊಡಬೇಕಾದ್ರು ಕೊಡ್ತದೆ. ಹಾಗಾಗಿ ಕನಿಷ್ಠ 1-3 ದಿನ 4 ದಿವಸಕ್ಕಾದ್ರೂ ನೀರು ಕೊಡುವಂತಹ ಪದ್ಧತಿಯನ್ನು ಇಟ್ಟುಕೊಂಡು ಕಸಿ ಮೆಣಸಿನ ಬಳ್ಳಿ ನೆಡಬೇಕು. ಅದಲ್ಲದೆ ಉಪಯೋಗ ಇಲ್ಲ. ಅಡಿಕೆ ತೋಟದಲ್ಲಿ ಸಾಮಾನ್ಯ 1 ಎಕರೆಗೆ 450 ಗಿಡ ನಿಲ್ತದೆ, 9 ಅಡಿ ಅಂತರದಲ್ಲಿ. 550 ಸರ್, ಈಗ ಇವು ಎಲ್ಲವುಗಳಿಗೂ ಕೂಡ ಕಾಳು ಮೆಣಸಿನ ಬಳ್ಳಿ ಬಿಡಬಹುದು ಅಥವಾ ಅದರಲ್ಲಿ ಏನಾದರೂ ಕಡಿಮೆ ಮಾಡಬೇಕಾ? ಅದು ಯಾವ ಹಂತದಲ್ಲಿ ಇದೆ ಹೇಳುವುದು ಡಿಪೆಂಡು. ಸಾಮಾನ್ಯವಾಗಿ ಈ 15-20 ವರ್ಷದ ಒಳಗಿನ ಅಡಿಕೆ ಮರಗಳು 9x9 ನಾಟಿ ಮಾಡದಿದ್ರೆ ಅದ್ರ ಅಡಕೆ ಮರ ಸಮೃದ್ಧವಾಗಿ ಬೆಳೆದು ಬ್ರಾಂಚಸ್ ಒಂದಕ್ಕೊಂದಕ್ಕೆ ಕೂಡಿ ಕೊಡೆ ಹಿಡಿದಂಗೆ ನೆರಳು ಇದ್ದದಿದ್ರೆ ಅದಕ್ಕೆ ಕಾಳುಮೆಣಸಿನ ಫಸಲು ಸ್ವಲ್ಪ ಕಡಿಮೆ ಆಗಬಹುದು. ಒಂದು ವೇಳೆ ಸಾಮಾನ್ಯ 25 ವರ್ಷಕ್ಕಿಂತ ಜಾಸ್ತಿ ಅಡಕೆ ಗಿಡ ದೊಡ್ಡದ ಹಳೆದಾಗದಿದ್ರೆ ಆ ಮರದ ಚೆಂಡೆ ವೀಕ್ ಆಗ್ತದೆ, ಅದ್ರ ಬ್ರಾಂಚಸ್ ಗಳ ಗಾತ್ರ ಚಿಕ್ಕದಾಗ್ತದೆ, ಅದು ಒಂದು ಮರದಿಂದ ಮತ್ತೊಂದು ಬದಿಗೆ ಆ ಕಡೆ ಈ ಕಡೆ ತೂಗಾಡ್ತದೆ, ಎಲ್ಲೆಲ್ಲೂ ಹೋಗ್ತದೆ. ಅಲ್ಲಿ ಗಾಳಿ ಬೆಳಕು ಮತ್ತು ನಾವು ಎರಡನೇ ತರದ ಅಡಕೆ ಗಿಡ ನೆಟ್ಟಾಗ 6 ಅಡಿಗೆ 6 ಅಡಿಗೆ ಇದ್ದಂತ ಜಾಗದಲ್ಲೂ ನಾನು ಕೃಷಿ ಮಾಡದ್ದುಂಟು, ಅಲ್ಲೂ ಕೂಡ ಮೆಣಸಿನ ಬಳ್ಳಿ ಆರೋಗ್ಯಕರ ಸಕ್ಸಸ್ ಆಗಿದೆ. ಹಾಗಾಗಿ ಅಲ್ಲಿಯ ನೆರಳಿನ ಪರಿಸ್ಥಿತಿ, ಆ ಮರದ ಗಾತ್ರ, ಮರದ ಬೆಳವಣಿಗೆಯ ನೋಡಿಕೊಂಡು ನಾಟಿ ಮಾಡಬೇಕು. ಹಾಗಾಗಿ ಪ್ರತಿ ಮರಕ್ಕೆ ನೀಡಬಾರದು ಏನು ಇಲ್ಲ, ಕನಿಷ್ಠ ಪಕ್ಷದ ಒಂದು 30% ಆದರೂ ಬೆಳಕು ಇದು ಪೂರೈಸದಿದ್ರೆ ಖಂಡಿತ ಇರಬಹುದು. ಕೆಲವೊಂದು ಜಾಗದಲ್ಲಿ ಸೈಡಿಗೆ ಅಖಂಡವಾದ ಬೆಟ್ಟ ಇರ್ತದೆ, ಆ ಕಡೆಯಿಂದ ಸೂರ್ಯನ ಮಾವಿನ ಮರ ಇರ್ತದೆ, ಸೂರ್ಯನ ಕಿರಣಗಳೇ ಇರುವುದಿಲ್ಲ. ನಮ್ಮಲ್ಲಿ ದಕ್ಷಿಣ ಕನ್ನಡದ ಅಡಿಕೆ ಕೃಷಿಗೂ ನಮ್ಮಲ್ಲಿ ಅಡಿಕೆ ಕೃಷಿಗೂ ಡಿಫರೆನ್ಸ್ ಇರ್ತದೆ. ಅಲ್ಲಿ 550 ಅಥವಾ 550 ಗಿಡಗಳೇ ಇರ್ತದೆ ಒಂದು ಎಕರೆ ಕ್ಷೇತ್ರದಲ್ಲಿ. ನಮ್ಮಲ್ಲಿ 1100 ಗಿಡ ಇದ್ದದ್ದುಂಟು, 3 ಫೂಟಿಗೆ ಒಂದೊಂದು ಅಡಿಕೆ ಮರ ಬಿದ್ದದ್ದು ಯಾವುದು ಕಡಿದೂ ಇಲ್ಲ ಸಾಮಾನ್ಯವಾಗಿ. ಅಂತಹ ಸಂದರ್ಭದಲ್ಲಿ ಗಿಡ ನೋಡಿಕೊಂಡು ನಾಟಿ ಮಾಡಬೇಕಷ್ಟೇ. ಇತ್ತೀಚೆಗೆ ಕೇಳಿರುವಂತಹದ್ದು ಈ ಸಿಗಂಧಿನಿ ಎನ್ನುವಂತಹ ಒಂದು ತಳಿ, ಇದರ ಒಂದು ವಿಶೇಷತೆ ಏನು ಕಾಳು ಮೆಣಸಿನಲ್ಲಿ? ಅದು ಹೇಳಬೇಕು ಅಂದ್ರೆ ಬೇರೆಯವರ ಒಂದು ಕೊಟ್ಟಂತ ತೀರ್ಮಾನಕ್ಕೆ ನಾವು ಎದುರುಕೊಡುವ ಅಪರಾಧ ಆಗ್ತದೆ. ಆದರೂ ಕೂಡ ನಮಗೆ ಅನುಭವ ಬೇಕು ದೃಷ್ಟಿಯಿಂದ ನಾನು ಸಾಮಾನ್ಯ ಶ್ರೀಕರ, ಶುಭಕರ, ಪಂಚಮಿ, ಪೂರ್ಣಮಿ, ತ್ರಿವೇಣಿ, ಟೆಕ್ಕನ್ನು, ಕರಿಮುಂಡ, ಹಳೆ ಸುಮಾರು 35 ಜಾತಿಯ ಮೆಣಸಿನ ಬಳ್ಳಿಯನ್ನು ಸೀರಿಯಲ್ಲಿಗೆ 10 ಗಿಡವನ್ನು ಬೆಳೆಸಿದ್ದೇನೆ. ಅದರಲ್ಲಿ ನಮ್ಮಲ್ಲಿ ನೋಡ್ತಾ ಬರುವವರಿಗೆ ಪ್ರಾಕ್ಟಿಕಲ್ ಆಗಿ ಕಾಣುವಂಗಿರಬೇಕು. ಅದ್ರ ಹೊರತಾಗಿ ಈಗ ಮತ್ತೆ 30 ವೆರೈಟಿಯನ್ನು ಬೆಳೆಸಿದ್ದೇನೆ, ಸುಮಾರು 65 ಜಾತಿಯ ಕಾಳು ಮೆಣಸನ್ನು ಬೆಳೆಸಿದ್ದೇನೆ. ಅದ್ರ ಜೊತೆಯಲ್ಲಿ ಸಿಗಂಧಿನೂ ಕೂಡ ಒಂದು. ಅಷ್ಟು ಜಾತಿಯ ಮೆಣಸಿನ ಬಳ್ಳಿಯನ್ನು ಬೆಳೆಸಿದರೆ ಯಾವ ನಮ್ಮಲ್ಲಿ ಕಂಟ್ರಿ ಆಕಳಿಗೂ HF ಆಕಳಿಗೂ ತುಂಬಾ ಡಿಫರೆನ್ಸ್ ಇದೆ. ಕಂಟ್ರಿ ಆಕಳು ಆಗ ಈಗ 1/4 ಲೀಟರ್ 1/2 ಲೀಟರ್ ಹಾಲು ಕೊಟ್ಕೊಂಡು ಬಸರಿ ಇದ್ದಾಗ, ಬಾಳಂತಿ ಆದಾಗ ಎಲ್ಲ ಮೈ ತುಂಬಿಕೊಂಡಿರ್ತದೆ, ಅದಕ್ಕೆ ರೋಗ ನಿರೋಧಕ ಸಾಮರ್ಥ್ಯ ತುಂಬಾ ಇರ್ತದೆ, ಯಾವ ರೋಗವೂ ಬರುವುದಿಲ್ಲ. ಅದೇ HF ಆಕಳು 10 ಲೀಟರ್ 12 ಲೀಟರ್ ಹಾಲು 3 ಸಲ ಕರೆಯುವಂತಹ ಆಕಳಿಗೆ ಶಕ್ತಿ ಎಲ್ಲ ಹಾಲಿಗೆ ಹೋಗ್ತದೆ. ಆ ಸಂದರ್ಭದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಕಡಿಮೆಯಾಗಿ ಕ್ಯಾಲ್ಸಿಯಂ ಗಳ್ಸಿಯಂ ಕೊಡಬೇಕಾಗ್ತದೆ. ಅದೇ ರೀತಿ ಯಾವ ಬಳ್ಳಿಗೆ ಫಸಲು ಕಡಿಮೆ ಇದೆಯೋ, ಸಾಮಾನ್ಯ ನಮ್ಮಲ್ಲಿ ಕೆಲವು ಗಾಂವಟಿ ಬಳ್ಳಿಗಳು ನೆಡಬೇಕು ಇಲ್ಲ, ಒಂದ್ ಮರದಿಂದ ಮತ್ತೊಂದು ಮರ ಕಬ್ಬಕೊಂಡು ಬೆಳೆತಾ ಇರ್ತದೆ ಬೆಟ್ಟ ಬೆಳೆದಂಗೆ, ಅದು ಇಡೀ ಬಳ್ಳಿ ಇದ್ರೂ ಕೂಡ 1/2 ಕೆಜಿ ಕಾಳು ಮೆಣಸು ಆಗಲಿಕ್ಕೆ ಆಗುದಿಲ್ಲ. ಮೆಣಸಿನ ಬಂಚ್ನಲ್ಲಿ ಕಾಳುಗಳ ಪ್ರಮಾಣನೇ ಕಡಿಮೆ ಇರ್ತದೆ, ಅದಕ್ಕೆ ಫಸಲಿಗೆ ಆಹಾರ ಕೊಡುವಂತಹ ಸಾಮರ್ಥ್ಯ ಅವಶ್ಯಕತೆ ಇರುವುದಿಲ್ಲ, ಹಾಗಾಗಿ ಬೆಳೆತಾ ಇರ್ತದೆ. ಇಲ್ಲಿ ಹೆಚ್ಚಿಗೆ ಫಸಲು ಪಡುವಂತಹ ಬಳ್ಳಿ ಏನಿದೆಯಾ ಅದಕ್ಕೆ ಆಟೋಮೆಟಿಕ್ಲಿ ಆ ರೋಗ ನಿರೋಧಕ ಸಾಮರ್ಥ್ಯ ಕಡಿಮೆ ಇರ್ತದೆ. ಕಡಿಮೆ ಫಸಲು ಇರುವಂತಹ ಬಳ್ಳಿಗೆ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಿಗೆ ಇರ್ತದೆ. ಇದು ಸಾಮಾನ್ಯವಾದಂತಹ ವಾಡಿಕೆ, ಅದಕ್ಕೆ ಇದಕ್ಕೆ ಜಾತಿ ಪ್ರಭೇದ ಏನೂ ಇಲ್ಲ. ಅದರಲ್ಲೂ ಕೂಡ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದ್ರೆ ಆ ಬಂಚ್ನಲ್ಲಿ ಬಂಚ್ ಬರುವ ಪ್ರಮಾಣ ಕಡಿಮೆ ಇರಬಹುದು, ಬಂಚ್ನಲ್ಲಿರುವಂತಹ ಕಾಳುಗಳನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಂತಿಷ್ಟೇ ತುಂಬಾ ಕಡಿಮೆ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ಕಡಿಮೆ ಇರ್ತದೆ. ಅಂತ ಸಂದರ್ಭದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಕಡಿಮೆ ಬರುವುದು, ರೋಗನೇ ಇಲ್ಲಿ ಬರುವುದಿಲ್ಲ ಹೇಳುದು ಪಕ್ಕಾ ಸುಳ್ಳು. ಯಾರೇ ಹೇಳಿದ್ರು ಅದು ಸುಳ್ಳೇ. ಯಾರು ನಿಧಾನ ಸರುಗು ರೋಗಕ್ಕೆ ಕಸಿ ಖಂಡಿತ. ಬಹಳ ಸಂತೋಷ ನಾರಾಯಣ ದತ್ತಾತ್ರೇಯ ಅವರೇ. ಕಾಳು ಮೆಣಸಿನ ಕಸಿ ಕಟ್ಟುವಂತಹದ್ದು ಮತ್ತು ಅವುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಏನೇನು ಅನುಕೂಲತೆ ಇದೆ, ಹಾಗೂ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸು ಎನ್ನುವುದರ ಬದಲಿಗೆ ಪ್ರಧಾನ ಬೆಳೆಯಾಗಿ ಕಾಳು ಮೆಣಸನ್ನ ಯಾವ ರೀತಿ ಕೃಷಿ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಸಿ ಕಾಳು ಮೆಣಸು ಮತ್ತು ನರ್ಸರಿ ಅನುಭವ ಕುರಿತು ಕುಮಟಾ ತಾಲೂಕಿನ ನೆಡಗದ್ದೆಯ ನಾರಾಯಣ್ ಡಿ ಹೆಗಡೆ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ಸ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮನೆ ಬಾಗಿಲಿಗೆ ಬಂದಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಆಯುಷ್ಮಾನ್ ಆರೋಗ್ಯ ಮಂದಿರ ಸಿದ್ಧ ಮಾಡಿಕೊಳ್ಳಿ. ABARK ಕಾರ್ಡ್, 10 ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ, ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ,

ಪಾರ